ಈಗ 1ನೇ ತಾರೀಕಿಗೆ ಸ್ಟಾರ್ಟ್ ಅಂತಂದ್ರೆ ನವಂಬರ್ ಮುಗಿತಂದ್ರೆ ಡಿಸೆಂಬರು ಮತ್ತು ಡಿಸೆಂಬರ್ 15 ಒಂದು ತಿಂಗಳೊಳಗೆ ಪೇಮೆಂಟ್ ಮಾಡ್ತಾರೆ ಸರ್. ಆ ರೈತರಿಗೆ ಅದು ಒಂದು ವರ್ಷ ಬರುತ್ತೆ ನಾನು ನಾವು ಹೆಂಗಪ್ಪ ಅಂತ ನಮ್ಮ ಫ್ಯಾಕ್ಟ್ರಿಯವರು ಒಂದು ಭಾಳ ಸಹಾಯ ಮಾಡ್ತಾರೆ ಕಬ್ಬಿನ ಮ್ಯಾಗ್ರಿ. ಇವಾಗ ಡೀಸೆಲ್ ಕೊಡ್ತಾರ, ಟ್ರ್ಯಾಕ್ಟರ್ಗೆ ಟೈರ್ ಕೊಡ್ತಾರ, ಮತ್ತು ಅದಂತ ಅಡ್ವಾನ್ಸ್ ಕೊಡ್ತಾರೆ ನಮ್ಮ ನಂದಿ ಫ್ಯಾಕ್ಟ್ರಿ ಒಳಗೆ ಅಡ್ವಾನ್ಸು ಕೊಡ್ತಾರೆ ರೈತರಿಗೆ. ಇದು ರಂಗ್ಲ ಅವ್ರಿಗೆ ಎಷ್ಟು ಸಾಧ್ಯ ಐತಿ ನೀವು ತಿಂಗಳದಾಗ ಈಗ ಸ್ವಲ್ಪ ತೊಂದರೆ ಮಾಡಕ ಇದು ಅದು ದೊಡ್ಡ ಈಗ ಮಿಲ್ ದೊಡ್ಡ ಹೋಗೋಣ ರೈತರಿಗೆ ಸಾಕಟ್ಟು ಇಳುವರಿ ಬರಾಕತ್ತಾನ ಅವ್ರಿಗೆ ಒಂದು ತೊಂದರೆ ಆಕೈತಿ ಫ್ಯಾಕ್ಟ್ರಿಯವ್ರಿಗೆ ಅನ್ನಾಕ ರೆಡಿ ಇಲ್ರಿ ನಾವು. ಏ ಮೊದಲ ಸ್ವಲ್ಪ ಇತ್ತು ಸ್ವಲ್ಪನಾಗ ಬಜೆಟ್ನಾಗ ಇದು ಹಾಕಿತ್ತು, ಈಗ ಭಾಳ ದೊಡ್ಡದಾಗೈತಿ ಭಯಂಕರ. ಎಲ್ಲ ರೈತರಿಗೆ ಈಗ ಒಂದು ಬಿಲ್ ಮಾಡ್ಬೇಕಾದ್ರೆ ಎಷ್ಟು ಕೋಟಿ ಹಾಕೋತೀವ ತಿಂಗಳಿಗೆ, ಅದು ಫ್ಯಾಕ್ಟ್ರಿ ಸಂಸ್ಥಾಕು ವಜ್ಜಿ ನಡೀತೈತ್ರಿ. ಹಿಂಗಾಗಿ ಚಲೋ ಐತ್ರಿ ಕಬ್ಬಿಂದ. ಕಬ್ಬು ಅಂದ್ರೆ ಏನ್ರಿ, ಈ ರಾಜಾನ್ ಬೆಳೀರಿ ಇದು. ಈ ಒಂದು ನುಕ್ಸಾನ ಆಯ್ತು ಅನ್ನಂಗಿಲ್ಲ, ಹಾಳಾತ ಅನ್ನೋದಿಲ್ಲ. ಈ ಕಬ್ಬಿನಂತ ರೈತರಿಗೆ ಭಾಳ ಭಾಳ ಬೆಲೆ ಐತಿ ಅದಕ್ಕೆ. ಅದಕ್ಕಾಗಿ ಭಾಳ ಅನುಮತಿ ಐತಿ ಎಲ್ಲ ಫ್ಯಾಕ್ಟ್ರಿಗಳು ಅದು ಇಡೀ ನಮ್ಮ ಜಿಲ್ಲೆದಾಗ ಎಷ್ಟು ಫ್ಯಾಕ್ಟ್ರಿ ಅದು ಎಲ್ಲರಿಗೆ ರೈತರಿಗೆ ಭಾಳ ಸುಖ ಆಗೈತ್ರಿ. ಈಗ ನೋಡ್ರಿ ಕಟಾವು ಮಾಡುವಂತಹ ಒಂದು ಸಂದರ್ಭದೊಳಗೆ ತಡ ಆಯ್ತಪ್ಪ ಅಂತಂದ್ರೆ ಮತ್ತೆ ಈ ಬೆಳೆ ಏನಾಗ್ತದಪ್ಪ ಅಂತಂದ್ರೆ ಅದರೊಳಗೆ ಸಕ್ರಿಯ ಅಂಶ ಕಡಿಮೆ ಆಗುವಂತಹದ್ದು ಟೈಮ್ ಹೋದಂಗೆಲ್ಲ ಸಮಸ್ಯೆ ಆಗ್ತದ. ನಿಮಗೆ ಯಾವ ರೀತಿ ಅದ ಈ ಕಟಾವು ಮಾಡಬೇಕು ಅನ್ನುವಂತಹ ಹಂತದೊಳಗೆ ನೀವು ಸರಳವಾಗಿ ಕಟಾವು ಆಗ್ತದ ಅದನ್ನ ನಾವು ಸಾಗಿಸೋದಕ್ಕೂ ತೊಂದರೆ ಇಲ್ಲ ಅನ್ನುವಂಥದ್ದು ಸನ್ನಿವೇಶ ಅದ ಅಂತೀರಿ? ಆಯ್ತು ಸರ್. ಈಗ ನೀವು ನವಂಬರ್ ನಾಟಿ ಮಾಡಿ ನವಂಬರ್ದಾಗ ಡಿಸೆಂಬರ್ದಾಗ ಆರ್ಡರ್ ಕೊಡ್ತಾರೆ. ಈಗ ಫ್ಯಾಕ್ಟ್ರಿ ಜಾಸ್ತಿ ಆದ ಟೈಮ್ಕ ಈಗ ನನಗೆ ನಿನಗೆ ಅಡ್ವಾನ್ಸ್ ಚೆಕ್ ಕೊಟ್ಟು ಈಗ ಕಬ್ಬು ಸಾಗಿಸ್ಕೊಳಕತ್ತಾರ. ಇವತ್ತ ನಮ್ದು ಕಬ್ಬು ಸ್ಟಾರ್ಟ್ ಐತಿ, ಈಗ ಬೇರೆ ಫ್ಯಾಕ್ಟ್ರಿ ಅವ್ರು ಬಂದು ಇಲ್ಲ ನಿಮಗೆ ನಿಮ್ಗೆ ಅಡ್ವಾನ್ಸ್ ಚೆಕ್ ಕೊಡ್ತೀವಿ ನಮ್ಮಲ್ಲಿ ಕಳಿಸ್ರಿ ಅಂದ್ರೆ ಕಬ್ಬಿಗೆ ಭಾಳ ಈ ಫ್ಯಾಕ್ಟ್ರಿ ಎಂದು ಇಂಡಸ್ಟ್ರಿ ಏರಿಯಾ ಹೆಚ್ಚಾತು ಅಂದಿಂದ ಕಬ್ಬಿಗೆ ಭಾಳ ಕಿಮ್ಮತ್ ಬಂದೈತ್ರಿ. ಭಾಳ ರೈತರಿಗೆ ಇದಕ್ಕೆ ಸುಖ ಐತ್ರಿ. ಇದರಿಂದ ಕಟಾವು ಮಾಡೋದು ಯಾರು ನೀವೇ ಮಾಡಿಸ್ತಿರೋ ಅಥವಾ? ಇಲ್ಲರಿ ಸರ್, ಎಲ್ಲ ಫ್ಯಾಕ್ಟ್ರಿ ಅವ್ರದ್ರಿ. ಲೇಬರ್ ಖರ್ಚುನು ಅವ್ರದ್ದು ಐತಿ, ಲೋಡಿಂಗ್ ಖರ್ಚುನು ಅವರೇ ಕೊಡ್ತಾರೆ. ಅವ್ರು ಕೊಟ್ಟು ಈಗ 2700 ರೂಪಾಯಿ ಫಸ್ಟ್ ಪೇಮೆಂಟ್ ಮಾಡ್ಯಾರ ಎಲ್ಲ ಫ್ಯಾಕ್ಟ್ರಿ ಅವ್ರು. 2700 ರೂಪಾಯಿ ಇವತ್ತು ಎಲ್ಲ ಫ್ಯಾಕ್ಟ್ರಿ ಅವರು. ಅವ್ ಕಟಾವು ಬಿಲ್ಲು ಮತ್ತು ಹೋಗುದು ಅವ್ರದೇ ಜವಾಬ್ದಾರಿ ಇದೆ. ಕಬ್ಬು ಬೆಳೆದ್ರಿ, ಸಾಕಷ್ಟು ಅನುಭವ ಹೇಳದ್ರಿ, ಮತ್ತೆ ಬೇರೆ ಯಾವ ಬೆಳೆ ಬೆಳೀತಾ ಇದ್ರಿ ನೀವು? ನಾನು ಸರ್ ನಾನು ಇದು ಆದ್ಬೇಕು ಮೊದಲು ಬೇರೆ ಉಳ್ಳಾಗಡ್ಡಿ ಬೆಳಿತೀವಿ, ಮೆಣಸಿನ್ಕಾಯಿ ಬೆಳೆದಿದ್ನಿ, ಆದರೂ ಯಾವುದೂ ಇದು ಆಗಲಿಲ್ಲ. ಬಾಳಿ ಬೆಳೆದಿನಿ ಸರ್. ಮತ್ತೆ ಬಾಳಿ ಹೆಂಗೆ ಬೆಳೆದ್ರಂದ್ರೆ ಸರ್, ಆಗಸ್ಟ್ನ್ಯಾಗ ನಾಟಿ ಮಾಡ್ಬೇಕಂತ ಹೇಳಿದರು. ಆಯ್ತು ಅಂತೇಳಿ ಆಗಸ್ಟ್ನ್ಯಾಗ ನಾಟಿ ಮಾಡಿದ್ರು ಅಂತೇಳಿ ಮೊದಲು ಅದಕ್ಕೆ ಜಮಿ ಹಾಕಿದ್ನ. ಜಮಿ ಹಾಕಿದ್ನಿ, ಒಬ್ಬ ರೈತರಂದ್ರು ಇದನ್ನು ಪೌಡರ್ ಮಾಡಿ ಇಲ್ಲೇ ಹೋಗಿರಿ, ಜಮಿ ಒಟ್ಟು ಏನು ಮಾಡಬೇಡ ಅಂತ ಹೇಳಿದ್ರು. ಆಯ್ತು ಅಂತೇಳಿ ಅವ್ರ ಮುಖಾಂತರ ನಾ ಬಿಟ್ನಿ. ಬಿಟ್ಟು ಕೆಸಿಂದ ಅದ ಜಮಿ ಹಾಕಿದ ಹುಲ್ಲು ಮತ್ತು ಅದ್ರ ಕಾಳು ಅಲ್ಲೇ ಬೆಳೆದ ಕೆಸಿಂದ ಆಗಸ್ಟ್ ಅನ್ನಕ ಏನಾದ ಸರ್ ಅಂದ್ರೆ ಆಗಸ್ಟ್ ಅನ್ನಕ ಹೊಳಿ ಜಮಿ ಬತ್ತರಿ ಅದು ಭೂಮಿ ಎಲ್ಲ. ಮಂದಿ ಅಂದ್ರು ಸಾವುಕಾರ ಇದನ್ನ ಯಾಕೆ ಇದನ್ನ ಹೊಳಿ ಜಮಿ ಬಿಟ್ಟಾನು, ಇದನ್ನೇನು ರಾಶಿ ಮಾಡ್ತಾನೆ, ಆಗಸ್ಟ್ನಾಗ ಯಾರು ರಾಶಿ ಮಾಡ್ತಿರ್ತಾರೇನ್ರಿ, ನಾ ಇದನ್ನ ರೂಟರ್ ಹೊಡೆದು ಬಾಳಿ ಏನರ ಇದಕ್ಕೆ ಏನರ ತೋರಿಸ್ಬೇಕಂತ ಹೇಳಿ ಕೃಷ್ಣ ಸುಮ್ಮನೆ ಶೀತ್ನಿ ಅದು ಮಂದಿಗೆ ಅರ್ಧ ಮುರ್ದ ಹಿಂಗೆ ಶೀತ್ನಿ ತೊಗೊಂಡು ಹರ್ಕೊಂಡು ತಿನ್ನಾಕತ್ತಿದ್ರೆ ಮುಂದೆ ಅದನ್ನು ನಂದು ಆಗಸ್ಟ್ನ್ಯಾಗ ಬರು ಬಿತ್ತು. ಬರು ಬಿದ್ದ ತಕ್ಷಣ ಜಮಿ ನೋಡಿನಿ, 3 ಫೂಟ್ 4 ಫೂಟ್ ತನಕ ಬಂದಿತ್ತು ಅದು ಜಮಿ. ಅವಾಗ ನಾ ಅದನ್ನು ಏನು ಮಾಡೀನಿ, ರೂಟರ್ದಿಂದ ಅದನ್ನು ಸಣ್ಣ ಮಾಡಿ ಅದನ್ನು ಅಲ್ಲೇ ಭೂಮಿಯಲ್ಲಿ ಮುನುಗಿಸಿ ಬಾಳಿ ಹೆಚ್ಚಿನ ಸರ್. ನಾ ಅದು ಬೆಳೆದ ಭಾಳ ಬೆಳೆ ಬತ್ತರಿ. ಅವಾಗ ಗಿಡದಿಂದ ಗಿಡಕ್ಕೆ 6, ಸಾಲಿಂದ ಸಾಲಿಗೆ 7 ಫೂಟ್ ಅಂತರ ಮಾಡಿ ಬೆಳಿ ನಾಟಿ ಮಾಡೀನಿ. ಅದರೊಳಗೆ ಉಳ್ಳಾಗಡ್ಡಿ ಒಗೆದ್ರೆ ಅದೇ ಡ್ರಿಪ್ಪಿನ ಮ್ಯಾಗ ಉಳ್ಳಾಗಡ್ಡಿ ರೆಡಿ ಆಗ್ತಾರೆ. ಅದು ನಾವೇನು ನೀರು ಬಿಟ್ಟಿಲ್ಲ, ಅದಕ್ಕೇನಿಲ್ಲ, ಡ್ರಿಪ್ಪಿನ ಮ್ಯಾಗ ನೀರು ಅದನ್ನ ಏನು ಇದು ಮಾಡೀನಿ, ಚಲೋ ಆತ್ರಿ ಹೆಂಗ. ಅದರೊಳಗೆ 3 ಲಕ್ಷ ರೂಪಾಯಿ ಉಳ್ಳಾಗಡ್ಡಿ ಬೆಳಿ ಬತ್ತರಿ, 4000 ರೂಪಾಯಿ ದಾರ್ನಿ ಬತ್ತವಾಗ. ಅದು ಏನು ಖರ್ಚು ಮಾಡೀನಿ ಎಲ್ಲ ಬೆಳಿಗ್ಗೆ ಅಗಿದು ಹಿಡ್ಕೊಂಡು ಗೊಬ್ಬರ ಹಿಡ್ಕೊಂಡು ಡ್ರಿಪ್ ಹಿಡ್ಕೊಂಡು ಆ ಉಳ್ಳಾಗಡ್ಡಿ ಇದ್ರಾಗ ಅದನ್ನ ಅದನ್ನ ಇದು ಮಾಡ್ಕೊಂಡಿ. ಅದನ್ನ ಮಾಡ್ಕೊಂಡ ಬೆಳಕ ಮುಂದೆ ನಾ ಹಂಗೆ ಬೆಳೆಸ್ಕೊತ ಹೋಗಿ ಆಮ್ಯಾಗ ನಮ್ಮ ಬೆಂಗಳೂರಾಗ ಒಂದು ಸಿಟಿ ಕಾಂಪ್ಲೆಕ್ಸ್ ಅಂತೇಳಿ ಒಂದು ಗೊಬ್ಬರ ಹೇಳಿದರು ಒಬ್ಬ ರೈತರು. ಇಲ್ಲ ಅದನ್ನು ಸಿಟಿ ಕಾಂಪ್ಲೆಕ್ಸ್ ಹತ್ತಕ್ಕಿಸಿಂದ ಅದನ್ನು ನೀವು ತೊಂಬರ್ರಿ, ಅದು ಭಾಳ ಒಳ್ಳೇದೈತಿ, ಅದನ್ನು ಹಾಕ್ರಿ ಅಂದರು. ಅವಾಗ ನಾರಾಯಣ ಸರ್ಕಾರ ಗಡದಾಣ ಅಂತ ಹೇಳಿಸಿಂದ ಅವರು ನಾನು ಕೂಡಿ ಅವ್ರಿಗೆ ಐಟನ್ನು ನನಗೆ ಐಟನ್ನು ಕೆಸಿಂದ ಆರ್ಡರ್ ಮಾಡಿದ್ವಿ. ಅಲ್ಲಿ 750 ರೂಪಾಯಿಗೆ 50 ಕೆಜಿ ಗೊಬ್ಬರ ರೀ ಅದು.